ಇನ್ನೊಂದು ಏನಾಗ್ತದೆ, ನಾವು ಸರಿಯಾಗಿ ಕೆಚ್ಚಲನ್ನ ತೊಳೆದು ನಾವು ನಿರ್ವಹಣೆ ಮಾಡಿದಾಗ ಯಾವುದೇ ತರ ಕೆಚ್ಚಲು ಬಾವು ರೋಗ ಇರೋದಿಲ್ಲ. ಸೊ ಇತ್ತೀಚೆಗೆ ಸಾಕಷ್ಟು ಈ ಹೈನುಗಾರಿಕೆ ಮಾಡ್ತಕ್ಕಂಥವ್ರು ಇದನ್ನ ಮ್ಯಾಟ್ಗಳನ್ನು ಹಾಕ್ತಾ ಇದ್ದಾರೆ. ಸೊ ಆ ಮ್ಯಾಟ್ ಹಾಕೋದ್ರಿಂದ ನಾವು ಒಳ್ಳೆ ಒಂದು ಆರೋಗ್ಯದ ಕೆಚ್ಚಲದ ಆರೋಗ್ಯನ ನಾವು ಕಾಪಾಡಬಹುದು. ಈಗ ಹೈನು ರಾಸುಗಳು ಇಳುತ್ತವೆ, ಇಳಿದ ತಕ್ಷಣ ಏನು ಒಂದು ಎಚ್ಚರಿಕೆಯನ್ನು ತಗೋಬೇಕು, ಏನು ಒಂದು ಮುಂಜಾಗ್ರತೆ ವಹಿಸಬೇಕು ಕರುಗಳು ಹಾಕಿದ ತಕ್ಷಣ? ಮುಖ್ಯವಾಗಿ ಕರುನ ಅದು ಮೈ ಮೇಲೆ ಇರ್ತಕ್ಕಂಥ ಏನು ಮಲು ಅಂತ ಹೇಳ್ತೀವಿ, ಮ್ಯೂಕಸ್ ಎಲ್ಲ ಅದನ್ನ ಬಳಸ್ಬಿಡ್ಬೇಕು. ಸಾಧ್ಯ ಆದಷ್ಟು ನಾವು ಉಗುರು ಬೆಚ್ಚ ನೀರಲ್ಲಿ ಇತ್ತೀಚೆಗೆ ತೊಳೆಯಕ್ಕೆ ಹೇಳ್ಬಿಡ್ತೀವಿ ನಾವು. ಸೊ ಒಕ್ಕಳ ಬಳ್ಳಿ ಸಾಮಾನ್ಯವಾಗಿ ನಮ್ಮ ರಾಸುಗಳಲ್ಲಿ ಕರುಗಳಲ್ಲಿ ಕಟ್ಟಾಗಿ ಬಂದಿರ್ತದೆ. ಒಂದು ವೇಳೆ ಇತ್ತು ಅಂದ್ರೆ ಅದನ್ನ ಒಂದು ಸ್ವಚ್ಛವಾದ ದಾರದಿಂದ ಕಟ್ಟಿ ಅದನ್ನ ಬ್ಲೇಡ್ ಇಂದ ಇದನ್ನ ಸ್ವಚ್ಛವಾದ ಬ್ಲೇಡ್ ಇಂದ ಕಟ್ ಮಾಡಬೇಕು. ಮನೆಯಲ್ಲಿ ಇರ್ತಕ್ಕಂಥ ಐಡಿಯನ್ ಅದನ್ನ ಹಚ್ಚಿದ್ರು ನಡೀತದೆ, ಇಲ್ಲದ್ರೆ ಅರಿಶಿನ ಇದ್ರು ಹಚ್ಚಿದ್ರು ನಡೀತದೆ. ಆ ನಂತರ ಕೆಲವರು ಗೊರಸ್ ಸುಡ್ತಾರೆ, ಸೊ ಚೂಟಿ ಅದನ್ನ ತಿನ್ನಿಸ್ತಾರೆ ತಾಯಿಗೆ. ಅದ್ರಿಂದ ಏನಾಗ್ತದೆ, ಒಂದು ಕಾಲಿನ ಸಮತಟ್ಟಾಗಿ ಇಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ಬೋದು. ಆಮೇಲೆ ಈ ಒಂದು ಗಂಟೆ ಒಳಗಡೆ ನಾವು ಅದಕ್ಕೆ ಗಿಣದಾಲನ್ನ ಕುಡಿಸ್ಬೇಕಾಗ್ತದೆ. ಒಂದು ಗಂಟೆ ಒಳಗಡೆ ಎಷ್ಟು ಕುಡಿತದೋ ಅಷ್ಟು ಯಥೇಚ್ಛವಾಗಿ ಕುಡಿಸ್ಬೇಕು. ಸೊ ನಮ್ಮ ಒಂದು ರೈತರ ಏನಿದೆ ಮೂಢನಂಬಿಕೆಯಿಂದ ಎಲ್ಲ ಹೆಚ್ಚು ಹಾಲು ಗಿಣದಲ್ಲಿ ಕುಡಿಸ್ಬಿಟ್ರೆ ಅದು ಬೇದಿ ಆಗ್ತದೆ ಅಂತೇಳಿ ಹಂಗೆ ಬಿಟ್ಬಿಡ್ತಾರೆ, ಅಥವಾ ಕೆಚ್ಚಲಲ್ಲಿ ಇರ್ತಕ್ಕಂಥ ಹಾಲನ್ನೇ ಹಿಂಡೋದಿಲ್ಲ. ಸೊ ಇದರಿಂದ ಏನಾಗ್ತದೆ, ಒಂದು ಕರುಗೆ ತೊಂದರೆ ಆಗೋದು, ಇನ್ನೊಂದು ಕೆಚ್ಚಲು ಹಾಲು ಹಿಂಡಲಿಲ್ಲ ಅಂದ್ರೆ ಕೆಚ್ಚಲದ್ದು ತಾಯಿಗೂ ಸಮಸ್ಯೆ ಆಗ್ತದೆ. ಸೊ ಎಷ್ಟು ಗಿಣ್ಣದಲ್ಲನ್ನ ನಾವು ತೆಗೆದು ಇದು ಮಾಡ್ತೀವಿ ಅಷ್ಟು ನಾಳೆ ಬಿಳಿ ಹಾಲು ತಿರುಗೋದಕ್ಕೆ ಅನುಕೂಲ ಆಗ್ತದೆ. ಈಗ ಮೌಸ್ ಬೀಳುತ್ತಾನ ಕೆಲವೊಂದು ಕಡೆ ಹಿಂಡುದೇ ಇಲ್ಲ, ಮೌಸ್ ಬಿದ್ದ ಮೇಲೆ ಹಿಂಡ್ತಿರ್ತಾರೆ. ಅದು ತಪ್ಪು ಸರ್. ಯಾಕಂದ್ರೆ ಸಾಮಾನ್ಯವಾಗಿ ಮಾಸ ಬೀಳಬೇಕಂದ್ರೆ ಹಾರ್ಮೋನ್ ಆಕ್ಷನ್ ಆಗ್ಬೇಕಂದ್ರೆ ಹಾಲನ್ನ ತಕ್ಷಣ ಹಿಂಡಿ ಕೆಚ್ಚಲು ಖಾಲಿ ಮಾಡಬೇಕು. ಸೊ ಸಾಮಾನ್ಯವಾಗಿ ಮಾಸ ಬೀಳೋದಕ್ಕೆ 8-10 hours ಟೈಮ್ ಇರ್ತದೆ. ಸೊ ಅಷ್ಟು ಬೀಳಿಲ್ಲ ಅಂದ್ರೆ 24 hours ವರೆಗೂ ಕಾಯ ಕೇಳ್ತೀವಿ ನಾವು. ಸೊ ಅದ್ರ ನಂತರ ಅದಕ್ಕೆ ಒಂದು ಸರಿಯಾದ ಚಿಕಿತ್ಸೆನ ನಾವು ಕೊಡಿಸಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ರೈತರು ತಡಿಬಿಡ್ಬೇಕು, ಹಿಂಡಿಬಿಡ್ಬೇಕು. ಆಮೇಲೆ ಮಾಸನ್ನ ಯಾವುದೇ ಕಾರಣಕ್ಕೂ ಮೂಢನಂಬಿಕೆ ಅನ್ನೋದಕ್ಕೆ ಚಪ್ಪಲಿ ಕಟ್ಟೋದು, ಕಲ್ ಕಟ್ಟೋದು, ಕಸಬರಿ ಕಟ್ಟೋದು ಮಾಡ್ತಾರೆ, ದಯವಿಟ್ಟು ಮಾಡಬಾರ್ದು. ಅದರಿಂದ ಏನಾಗ್ತದೆ, ಅರ್ಧ ಕೆಳಗಡೆ ಬರ್ತದೆ, ಅರ್ಧ ಹೊಟ್ಟೆ ಉಳ್ಕೋಬಹುದು, ಮತ್ತೆ ಮುಂದೆ ನಂಜಾಗಿ ಅದು ಮೆಟ್ರೈಟಿಸ್ ಅಂತ ಹೇಳ್ತೀವಿ, ಆ ಸಮಸ್ಯೆ ಆಗಿ ಮತ್ತೆ ಹಾಲಿನ ಇಳುವರಿ ಹೋಗ್ಬಿಡ್ತದೆ. ಸೊ ಯಾವುದೇ ಕಾರಣಕ್ಕೂ ಅದನ್ನ ಮಾಡ್ದೇನೆ ಸರಿಯಾಗಿ ಹಾಲು ಕರಕ್ಕೆ ಕುಡಿಸಿ ಪೂರ್ತಿ ಹಾಲನ್ನ ತೆಗೆದು ಅದಕ್ಕೆ ಪೌಷ್ಟಿಕಾರ ಕೊಟ್ಬಿಟ್ರೆ ಸಾಮಾನ್ಯವಾಗಿ 8-10 hours ಒಳಗಡೆ ಮಾಸ ಬೀಳೋದನ್ನ ನಾವು ನೋಡಿದೀವಿ. ಈಗ ವೈಜ್ಞಾನಿಕವಾಗಿ ಎಮ್ಮೆ ಅಥವಾ ಆಕಳು ಇಳಿದ ತಕ್ಷಣ ಅದಕ್ಕೆ ಹಳ್ಳಿಯಲ್ಲೆಲ್ಲ ನೋಡ್ತಿರ್ತೀವಿ, ಅದಕ್ಕೆ ತಿನ್ಲಿಕ್ಕೆ ವಿಶೇಷವಾದಂತ ಒಂದು ಹುಳ್ಳಿ ಕಾಳು ಬೇರೆ ಬೇರೆ ಕೊಡ್ತಿರ್ತಾರೆ, ಇಳಿದ ತಕ್ಷಣ ಏನು ಅದಕ್ಕೆ ಕೊಡ್ಬೇಕಂತಿರ್ತಾವ? ಸಾಮಾನ್ಯವಾಗಿ ಈ ಒಂದು ಕೊಬ್ಬಿನಂಶ ಇರತಕ್ಕಂತ ಒಂದು ಪದಾರ್ಥ ಬಿಟ್ಟು ನಾವೇನ ಹಿಂಡಿ ಅಂತ ಹೇಳಿದ್ವಿ, ಹತ್ತಿ ಕಾಳು ಹಿಂಡಿ ಇದು ಯಾವುದೇ ಇದ್ರು ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಈ ನಮ್ಮ ಏಕದಳದ ದಾನ ಇರ್ಬೋದು ದ್ವಿದಳ ದಾನ ಕೊಟ್ರೆ ಸಾಕು, ಏನ್ ತೊಂದರೆ ಇಲ್ಲ. ಅದನ್ನ ನೆನೆಸಿ ಜೊತೆಗೆ ಪೌಷ್ಟಿಕಾರ ಇದು ಲವಣ ಮಿಶ್ರಣ ನಾವು ಹಾಕಿ ಉಪ್ಪನ್ನ ಹಾಕಿ ಕೊಟ್ಬಿಟ್ರೆ ಸಾಕು. ಜೊತೆಗೆ ಈ ಮಾಸ ಬೆಳೆದ ಕಳ್ಳಿಯಲ್ಲಿ ಕೆಲವರು ಈ ಎಳ್ಳನ್ನ ತಿನ್ನಿಸ್ತಾರೆ ಅಥವಾ ಎಳ್ಳು ತಪ್ಪಲ ತಿನ್ನಿಸ್ತಾರೆ, ಇಲ್ಲ ಕೊಬ್ಬರಿ ತಿನ್ನಿಸ್ತಾರೆ. ಸೊ ಅದನ್ನ ತಿನ್ನಿಸ್ಬೋದು, ಏನ್ ತೊಂದರೆ ಇಲ್ಲ. ಮಾಸ ಬೆಳೆದಕ್ಕೆ ಅನುಕೂಲ ಆಗ್ತದೆ, ತಕ್ಷಣ ಅದಕ್ಕೆ ಒಂದು ಕೊಬ್ಬಿನ ಅಂಶ ದೊರಕೋದ್ರಿಂದ ಒಂದು ಹಾಲಿನ ಇಳುವರಿನ ಚೆನ್ನಾಗಿರ್ತದೆ. ಒಳ್ಳೇದು ಡಾಕ್ಟರ್ ಪಾಟೀಲ್, ಕೊನೆಯದಾಗಿ ಏನಾದರೂ ಎಚ್ಚರಿಕೆಗಳು ಸಂದೇಶಗಳು ರೈತರಿಗೆ ಹೈನುಗಾರಿಕೆಯಲ್ಲಿ ತೊಡಗಿದಂಥವ್ರಿಗೆ? ಅದೇ ಹೇಳಿದ್ರೆ ಮುಖ್ಯವಾಗಿ ಒಂದು ಹೈನುಗಾರಿಕೆಯನ್ನ ನಾವು ಲಾಭದಾಯಕ ಮಾಡಬೇಕಂದ್ರೆ ಖರ್ಚನ್ನ ಕಡಿಮೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಹಸಿ ಹುಲ್ಲನ್ನ ನಾವು ಬೆಳೆಸ್ಕೊಳ್ಳಬೇಕಾಗ್ತದೆ. ಆಮೇಲೆ ಪೌಷ್ಟಿಕಾರ ಇತ್ತೀಚಿನ ಒಂದು ದಿನಗಳಲ್ಲಿ ದರ ಜಾಸ್ತಿ ಇರೋದ್ರಿಂದ ನಾವೇ ತಯಾರು ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಯಾಕಂದ್ರೆ ನಮ್ಮಲ್ಲಿ ಸಾಕಷ್ಟು ಧಾನ್ಯಗಳ ಲಭ್ಯತೆ ಇರ್ತದೆ, ನಮ್ಮ ಹೊಲದಲ್ಲೇ ಬೆಳೆದಿರ್ತಕ್ಕಂಥದ್ದು. ಅದನ್ನ ನಮ್ಮ ಹತ್ತಿರದ ಪಶುವೈದ್ಯರಿಂದ ಒಂದು ತಾಂತ್ರಿಕ ಸಲಹೆ ಪಡೆದು ತಾವೇ ನಿರ್ವಹಣೆ ಮಾಡಿದ್ರೆ ನಾವು ಅದನ್ನ ಖರ್ಚನ್ನ ಕಡಿಮೆ ಮಾಡಿ ನಾವು ಲಾಭನ ಗಳಿಸಬಹುದು. ಆಮೇಲೆ ಒಂದು ಆರೋಗ್ಯ ದೃಷ್ಟಿಯಿಂದ ಈ ಕಾಲಕಾಲಕ್ಕೆ ಲಸಿಕೆ ಹಾಕೋದಿರಲಿ, ಜಂತುನಾಶಕ ಔಷಧ ಕುಡಿಸಿದಲ್ಲಿ, ಕೆಚ್ಚಲ ಒಂದು ನಿರ್ವಹಣೆ ಮಾಡಿದಾಗ, ಸೊ ಯಾವುದೇ ತರದ ತೊಂದರೆ ಇಲ್ಲದಂಗೆ ನಾವು ಒಂದು ಹೆಚ್ಚಿನ ಲಾಭ ಪಡೆಯೋದಕ್ಕೆ ಮತ್ತು ಸ್ವಚ್ಛ ಹಾಲನ್ನ ನಾವು ಗ್ರಾಹಕರಿಗೆ ಒದಗಿಸೋಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ರೈತರು ಇನ್ನೂ ಹೆಚ್ಚೆಚ್ಚು ತಾಂತ್ರಿಕತೆ ಹೊಂದಿ ಈ ಒಂದು ಅಂಶಗಳನ್ನ ಅಳವಡಿಸಿಕೊಳ್ತಾರಂತ ನಾನು ಭಾವಿಸ್ತೇನೆ. ಒಳ್ಳೇದು ಡಾಕ್ಟರ್ ಪಾಟೀಲ್, ಇದುವರೆಗೂ ಹೈನುಗಾರಿಕೆಯಲ್ಲಿ ಹಾಲಿನ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಮತ್ತು ಜೊತೆಗೆ ಪಶುಗಳ ಆರೋಗ್ಯ, ಹೈನು ರಾಸುಗಳ ಆರೋಗ್ಯದ ಬಗ್ಗೆ ಏನೆಲ್ಲ ಗಮನವನ್ನು ನಮ್ಮ ರೈತ ಬಾಂಧವರು ಹರಿಸಬೇಕಾಗಿದ್ದಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ಹಂಚಿಕೊಂಡ್ರಿ. ಇಂಥ ವಿಚಾರವನ್ನು ನಮ್ಮ ರೈತ ಬಾಂಧವರು ಗಮನಿಸಿ ಹೈನುಗಾರಿಕೆಯಲ್ಲಿ ತೊಡಗಿದವರು ಅಳವಡಿಸಿಕೊಂಡ್ರೆ ಮುಖ್ಯವಾಗಿ ನೀವು ಹೇಳಿದಂಗೆ ಖರ್ಚನ್ನು ಭಾಳಷ್ಟು ಕಡಿಮೆ ಮಾಡಬೇಕಾಗಿದೆ. ಖರ್ಚು ಕಡಿಮೆ ಮಾಡಿದಂದ್ರೆ ಅದು ನಮಗೆ ಅಧಿಕ ಲಾಭ ಬರೋದ್ರಲ್ಲಿ ಖಂಡಿತ ಸಾಧ್ಯತೆ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ವಿಚಾರವನ್ನು ಗಮನಿಸಲಿ ಅಂತೇಳೋಣ. ಮಾಹಿತಿ ಹಂಚಿಕೊಂಡೋದಕ್ಕೆ ಎಲ್ಲ ಕೇಳುವ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೂ ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳು. ಇದುವರೆಗೆ ಹೈನು ರಾಸುಗಳಲ್ಲಿ ಇಳುವರಿ ಹೆಚ್ಚಿಸುವುದು ಮತ್ತು ಆರೋಗ್ಯ ಪಾಲನೆಗೆ ರೈತರು ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ ಎಸ್ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಕರು ಡಾಕ್ಟರ್ ವಿಜಿ ಬೌಲತ್ತಿ. ಈಗ ಕೇಳಿ ದೇವದುರ್ಗ ತಾಲೂಕಿನ ಮಸರ್ಕಲ್ ಗ್ರಾಮದ ಕೆ ಶಿವಾನಂದ ದೊಡ್ಡಮನಿ ಹಾಗೂ ಶರಣಪ್ಪ ಸಂಗಡಿಗರಿಂದ ಭಜನಾ ಪದಗಳನ್ನು. Thank you. ವೈಭವ ಮಾಲೆಯ ಪರಿಹರಿಸೋ ಬಾಲೆಯ ಪರಿಹರಿಸೋ ಬ್ಯಾಡೋ ಪರರ ಚಿಂತೆ ನಾಳೆಮ್ಮ ಕೇಳಿದಾರೇನಂತೆ ಚಿಂತೆ ನಾಳೆಮ್ಮ ಕೇಳಿದಾರೇನಂತೆ ಏ ಆವೇಶ ಕಾತ ತೋ ರಾತ್ರಿಗೆ ಓದವು ಐವತ್ತು ಪಾಯದ ಗಾಯಕ್ಕೆ ಮೂವತ್ತೇ ಪ್ರಾಯಕ್ಕೆ ಪಾತ್ವ ಪ್ರಾಯದ ಗಾಯಕ್ಕೆ ಮೂವತ್ತ ಬೇಟಾರಾಗಲು ಬೇಡ ತೋಸೆ ನುಡಿಯಬೇಡ ಗುರುಮ ದೇಶಾನ ಮರಿಯಬೇಡ ನುಡಿಯಬೇಡ ಗುರುಮ ದೇಶಾನ ಮರಿಯಬೇಡ ಗುರುವೇ ನಿನ್ನರೆತು ಯಾರ್ಯಾರು ಇಲ್ಲವೆಂದು ಭಾವನ ಇಡಬೇಕು ಒಂದು ಪ್ರಭು ಒಲಿದಾನು ತಾನಾಗಿ ಬಂದ ಎಂದು ಭಾವನ ಇಡಬೇಕು ಒಂದು ಪ್ರಭು ಒಲಿದಾನು ತಾನಾಗಿ ಬಂದ ಇಡಬೇಕ ದೂರ ಬಂದು ಪ್ರಭು ಒಲಿದಾನು ತಾನಾಗಿ ಪ್ರಭು ಒಲಿದಾನು ತಾನಾಗೆ ಪ್ರಭು ಒಲಿದಾನು ತಾನಾಗೆ ಬಂದ ಶಿವಾಯ ನೋಡಿಯಾ